ಶೂಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕಾಗ್ತಿಲ್ಲ. ಅಯ್ಯೋ ಮಮ್ಮಿ, ಮತ್ತೆ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕರಾಗಿರುವ ಡಾಕ್ಟರ್ ಟಿ ನರೇಂದ್ರಪ್ಪ ಅವರೊಂದಿಗೆ ಸಂದರ್ಶನ. ಕೊನೆಯಲ್ಲಿ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ ಸಾರ್ವಜನಿಕರ ಅನುಕೂಲಕ್ಕಾಗಿಯೂ ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ಕೈ ಖತರ್ನಾಕ್ ಬಿಮಾರಿಯಾ ಹೋ ಸಕ್ತಿ ಹೈ ಔರ್ ಇಸ್ಸೆ ಕೋವಿಡ್ 19 ಹೋನೆ ಕಾ ಖತರಾ ಭಿ ಕೈ ಗುಣಾ. ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800. ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ ಮಳೆಯಾಗುವಂತಹ ಸಾಧ್ಯತೆ ಇಲ್ಲ ಅನ್ನುವಂತಹ ವಿಚಾರವನ್ನ ಗಮನಿಸಬೇಕು. ಈ ಸೂಚನೆ ಗಮನಿಸಿ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ತಜ್ಞ ವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ ಡಾಕ್ಟರ್ ನರೇಂದ್ರಪ್ಪ ಅವರೇ. ನಮಸ್ಕಾರ. ನಾವು ವ್ಯವಸಾಯವನ್ನು ಮಾಡುವಾಗ ವಿವಿಧ ರೀತಿಯ ರೋಗಗಳು ಬರೋದನ್ನ ಕಾಣ್ತೇವೆ. ಹೌದು, ಅದಕ್ಕೆ ಹಲವಾರು ರೋಗಾಣುಗಳು ಕೂಡ ಕೊಡ್ತಾ ಇದೀವಿ. ಹೌದು, ಅದರಲ್ಲಿ ಒಂದು ಮುಖ್ಯವಾದ ಘಟಕ ಅಂದ್ರೆ ಈ ಯಾವ ರೀತಿ ಜೈವಿಕವಾಗಿ ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡ್ಬೇಕು. ಸಸ್ಯ ರೋಗಾಣುಗಳು ಬಹಳ ಸೂಕ್ಷ್ಮಾಣ ಜೀವಿಗಳು, ಇದರಲ್ಲಿ ಶಿಲೀಂಧ್ರಗಳಿದಾವೆ, ಉಂಟು ಮಾಡ್ತವೆ. ನಮ್ಮಲ್ಲೇ ಹೇಳದಂತೆ ಇವಂತರ ಸೂಕ್ಷ್ಮ ಜೀವಿಗಳು ನಮಗೆ ಮನುಷ್ಯನಿಗೆ ಹೇಗೆ ಕಾಯಿಲೆ ಬರುತ್ತೋ ಸೇರಿ ಈ ರೋಗನ ತರಿಸೋದಕ್ಕೆ ಕಾರಣವಾಗ್ತವೆ. ಅಂದ್ರೆ ಮುಖ್ಯವಾಗಿ ಎಲೆ ಚುಕ್ಕೆ ರೋಗ ಅಂತ ಬರ್ತದೆ, ನಮಗೆ ಕಣ್ಣಿಗೆ ಕಾಣ್ತದೆ, ಮೇಲ್ಗಡೆ ಎಲೆಯ ಮೇಲ್ಗಡೆ ಚುಕ್ಕೆ ರೋಗ ಆಗಿರ್ತಕ್ಕಂಥದ್ದು ಅಥವಾ ಬೆಂಕಿಯಿಂದ ಉರಿದಂದ ಕಾಣ್ತಾ ಇರತಕ್ಕಂಥದಕ್ಕೆ ಬೆಂಕಿ ರೋಗ ಅಂತ ಕರಿತೀವಿ. ಇದಲ್ಲದೆ ಕಾಂಡ ಕೊಳೆ ಅಲ್ಲಿ ಎಲ್ಲ ಕಡಿಮೆ ಆಗ್ಬಿಟ್ಟು ಕೇದಿಗೆ ರೋಗ ಅಂತ ಬರ್ತದೆ, ಬೂದಿ ರೋಗ ಅಂತ ಬರುತ್ತೆ, ಚಿಬ್ಬು ರೋಗ. ಈಗ ಈ ಸಸ್ಯ ರೋಗಗಳು ಬಂದ್ಮೇಲೆ ಹೌದು ನಾವು ಸರಿಯಾದಂತಹ ಹತೋಟಿ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಹೌದೌದು, ಮುಖ್ಯವಾಗಿ ಯಾವ ಹತೋಟಿ ಮಾಡಬಹುದು? ಇದಲ್ಲದೆ ಈಗ ಮೊದಲೇ ಹೇಳದಂತೆ ತಾವ್ ಹೇಳದಂತೆ ಈ ಜೈವಿಕ ಹತೋಟಿ ಅಥವಾ ಜೈವಿಕ ಬಹಳ ಪ್ರಚಾರಕ್ಕೆ ಬಂದಿದೆ. ನೋಡಿ, ಅತಿ ಹೆಚ್ಚಿನದಾಗಿ ಯಾವಾಗಲೂ ರಾಸಾಯನಿಕ ಔಷಧಿಗಳನ್ನ ಬಳಕೆ ಮಾಡಿದ್ದೆ ಜೀವಿಗಳ ಮೇಲೂ ಸಹ ಈ ಔಷಧಿಗಳು ಒಂದು ಕಾಡೋದ್ರಿಂದ ಅದ್ರ ಮೇಲೂ ಸಹ ದುಷ್ಪರಿಣಾಮ ಬರುತ್ತೆ, ಇದು ಹಾನಿ ಮಾಡುತ್ತೆ. ಇಷ್ಟಲ್ದಲೆ ತಮ್ಗೆ ಗೊತ್ತಿದಾಗೆ ಈ ಪ್ರಾಣಿ ಪಕ್ಷಿ ಮತ್ತೆ ಇತರೆ ಜೀವಿಗಳು ಸಹ. ಹೌದು, ಈ ಜೈವಿಕ ನಿಯಂತ್ರಣದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರ? ನೋಡಿ, ಪ್ರಕೃತಿಯಲ್ಲಿ ಈಗ ಸರ್ವೇ ಜೀವಾಣುಗಳು ಸಹ ಆಹಾರಕ್ಕೆ ಅವು ಸಂಖ್ಯೆ ವೃದ್ಧಿ ಆಗೋದಕ್ಕೆ ಒಂದಕ್ಕೊಂದು ಪೈಪೋಟಿ ನಡೆಸಿ ಅಥವಾ ದಂಡಾಣುಗಳಾಗ್ಲಿ ಒಳ್ಳೆ ಸೂಕ್ಷ್ಮಜೀವಿಗಳನ್ನ ನಾವು ಗುರುತಿಸಿಬಿಟ್ಟು ಈ ಪ್ರಯೋಗಾಲಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಸಸ್ಯಗಳ ಮೇಲೆ ಹಾಕದಾಗ್ಲಿ ಹಾಕಿದ್ದೆ ಆಯ್ತು ಅಂದ್ರೆ ಈ ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡಬಹುದು ಮತ್ತೆ ಈ ಪ್ರಕೃತಿಯಲ್ಲಿ ಒಂದು ಅಂಶವಾಗಿರೋದ್ರಿಂದ ನಾವು ಹೊಸದಾಗಿ ಏನು ಈ ಔಷಧಿಗಳನ್ನ ಮಾಡದಂತೆ ಮಾಡಬಹುದು. ಸಸ್ಯಗಳ ಒಂದು ರೋಗ ನಿರ್ವಹಣೆಗೆ ನಾವು ಸೂಕ್ಷ್ಮಾಣುಗಳನ್ನ ಬಳಸ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೌದು ಹೌದು, ಈಗೆಲ್ಲ ಮಾರುಕಟ್ಟೆಯಲ್ಲೂ ಸಹ ಸಿಗ್ತಾ ಇರ್ತವೆ. ಈಗ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು ಹೆಚ್ಚಿನದಾಗಿ ಅಂದ್ರೆ ಟೈಕೋಡರ್ಮ, ಲಿಯೋಕ್ಲಾಡಿಯಂ ಅಂತ ಇದೆ, ಗ್ಲೋಮಸ್ ಅಂತ ಇದೆ, ಅಥವಾ ಪೆನಿಸಿಲಿಯಂ ಅಂತ ಅಂದ್ಬಿಟ್ಟು ಅದರಲ್ಲಿರ್ತಕ್ಕ ಬೇರೆ ಬೇರೆ ಪ್ರಭೇದಗಳು ಇದಾವೆ. ಈ ಸೂಡಮನಾಸ್ ಅನ್ನೋದು ಪ್ರಭೇದಗಳು ಇದಾವೆ, ಈ ಬ್ಯಾಸಿಲಸ್, ಪ್ಯಾಶ್ಯೂರಿಯಾ ಅಂತ ಅವು ಸಹ ಇದಾವೆ. ಅವಂತಕ್ಕಂತ ಬೇರೆ ಶಿಲೀಂಧ್ರಗಳಿಗೆ ಈ ದುಂಡಾಣವನ್ನು ಉಪಯೋಗಿಸಿಕೊಂಡು ನಾವು ಹತೋಟಿ ಮಾಡೋದಕ್ಕೆ ಹೆಚ್ಚಿನದಾಗಿ ಮಾಡ್ತಾ ಇದಾರೆ. ಹೇಗೆ ಬಳಸ್ಕೋಬೇಕು ಅಂತೀರಿ? ನೋಡಿ, ಬೇರೆ ತರ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ರೋಗಾಣುಗಳು ಇದ್ದಾವೆ. ಈ ಮಣ್ಣಲ್ಲಿ ಇರತಕ್ಕಂತ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೆ ನಾವು ಉಪಯೋಗಿಸ್ತೀವಿ. ಇದರದು ಒಂದು ಮುಖ್ಯವಾದ ಒಂದಾಗಿದೆ. ಅದಕ್ಕಾಗಿ ಈ ಕೃಷಿ ಬೆಳೆಗಳಾದ ಈ ಜೋಳ, ಗೋಧಿ, ನೆಲಗಡಲೆ, ಕಡಲೆ ಅಥವಾ ಸೊರಗು ರೋಗ ಬರತಕ್ಕಂತ ರೋಗಾಣುಗಳು ಇರ್ತವೆ, ಅವುಗಳ ನಿಯಂತ್ರಣಕ್ಕಾಗಿ ನಾವು ಈ ಬೀಜ ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಉಪಯೋಗಿಸಬೇಕಾಗುತ್ತೆ. ಇಲ್ಲಿ ರೋಗಾಣುಗಳನ್ನ ನಿಯಂತ್ರಣ ಮಾಡಬಹುದು ಅಥವಾ ರೋಗಗಳ ಬಾಧೆನ ಕಡಿಮೆ ಮಾಡಬಹುದು ಅಂತ ಕಂಡು ಬಂದಿದೆ. ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಎಲ್ಲೋ ಮಾರ್ಕೆಟಲ್ಲಿ ಸಿಕ್ತು ಅಥವಾ ನಮ್ಮ ವಿಶ್ವವಿಜ್ಞಾನದಲ್ಲಿ ಬಂದ್ಬಿಟ್ಟು ಹೋದ್ರೆ ಈ ಒಳ್ಳೆಯ ಟ್ರೈಕೋಡರ್ಮಾನ ಒಂದ್ಸರಿ ನೀವು ತಂದಿದ್ದೇ ಆಯ್ತು ಅಂದ್ರೆ ಆ ಈ ಶಿಲೀಂಧ್ರನಾಶಕನ ಯಾವ್ದಾದ್ರು ಒಂದು ನೆರಳಿನಲ್ಲಿ ಮಿಶ್ರ ಮಾಡಿ ಅದನ್ನ ನೀರನ್ನು ಚಿಮುಕ್ಸ್ಬಿಟ್ಟು ಒಂದ್ ಈ ಕಳಿತ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಈ ದುಂಡಾಣು ಆಗ್ಲಿ ಅಥವಾ ಈ ಟ್ರೈಕೋಡರ್ಮ ಆಗ್ಲಿ ಹಾಕಿದ್ದೇ ಆಯ್ತು ಅಂತಕ್ಕೆ ಉಪಯೋಗಿಸ್ಕೋಬೇಕಾಗುತ್ತೆ. ಅಂದ್ರೆ ಈ ರೀತಿಯಾಗಿ ನಾವು ಈ ಟ್ರೈಕೋಡರ್ಮ ಮಾಡಬಹುದು ಅಂತ ಹೇಳಿದೆ. ಅದೇ ತರನೇ ಖಂಡಿತವಾಗಿಯೂ ಸಹ ತೋಟಗಾರಿಕೆ ಬೆಳೆಗಳಾದ ಈ ತೆಂಗು ಆಗ್ಲಿ ಅಡಿಕೆ ಆಗ್ಲಿ ಮಣ್ಣಿಂದ ಬರತಕ್ಕಂಥ ರೋಗಾಣುಗಳು ಇವು ಒಳಗಡೆ ಸೇರ್ಬಿಟ್ಟು ರೋಗನ ತರಿಸೋದು. ಅದಕ್ಕಿಂತ ಗ್ರಾಮ್ ಟ್ರೈಕೋಡರ್ಮನ ವರ್ಷಕ್ಕೆ ಎರಡು ಬಾರಿ ಈ ಗಿಡಗಳ ಬುಡಕ್ಕೆ ಮಣ್ಣಿಗೆ ಸೇರಿಸಿದ್ದೇ ಆಯ್ತು ಅಂತ ಅಥವಾ ತರಕಾರಿ ಬೆಳೆಗಳು ಸಹ ಇದಾವೆ. ಈ ತರಕಾರಿ ಬೆಳೆಗಳನ್ನ ಒಂದೇ ಕಡೆ ಬೆಳೀತಾ ಇರ್ತಾರೆ, ಅಲ್ಲಿ ಸಲವು ಸಹ ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡೋದಕ್ಕೂ ಸಹ ಅಂದ್ರೆ ಟೊಮೆಟೊ ಆಗಿರ್ಲಿ ಮೆಣಸಿನಕಾಯಿ ಆಗಿರ್ಲಿ ಒಂದು 10-20 kg ಒಂದು ಸ್ಕ್ವೇರ್ ಅದು 1x1 square ಅಥವಾ ಈ ಬೀಜಗಳನ್ನ ಹಾಕಿದ್ದೆ ಆಯ್ತು ಅಂದ್ರೆ ಅದರಿಂದ ರೋಗಗಳು ಬರೋದು ಕಡಿಮೆ ಆಗುತ್ತೆ. ಇನ್ನೊಂದು ಅದಾಗಿರುತ್ತೆ, ಇದರ ಉಪಯುಕ್ತ ಅಂತಂದ್ರೆ ಇದು ಒಂಥರ ಜೈವಿಕ ಸೂಕ್ಷ್ಮ ಜೀವಿ. ಈ ನಾಶ ಮಾಡೋದಲ್ದಲ್ಲೇನೆ ಬೆಳವಣಿಗೆ ಹೆಚ್ಚಿಸುತ್ತೆ, ಅಂದ್ರೆ ಗ್ರೋತ್ ಪ್ರಮೋಷನ್ ಅಂತ ಹೇಳ್ತೀವಿ, ಅಥವಾ ಇಳುವರಿನ ಸಹ ಹೆಚ್ಚಾಗಲು ಪ್ರಚೋದನೆ ಮಾಡೋದ್ರಿಂದ ಮತ್ತೆ ಇಳುವರಿನ ಸಹ ಹೆಚ್ಚಾಗಂಗೆ ಕಾಣುತ್ತೆ. ಇನ್ನೊಂದು ಈ ಸೂಕ್ಷ್ಮ ಜೀವಿ ಇದೊಂದು ಲ್ಯಾಬೊರೇಟರಿಯಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತೆ ಒಂದು ಲಿಕ್ವಿಡ್ ಆಗಿ ಸಿಗುತ್ತೆ, ಇಲ್ಲ ಅಂತಂದ್ರೆ ಘನ ರೂಪದಲ್ಲೂ ಸಹ ಸಿಗುತ್ತೆ, ಹೆಚ್ಚನ್ನ ಬೆಳೆಸಬೇಕಾಗುತ್ತೆ ಅಥವಾ ಉಪಯೋಗಿಸಬೇಕಾಗುತ್ತೆ. ಈಗ ಈ ಸೋಡೋಮಾನಸ್ ಫ್ಲೋರೆಸೆನ್ಸ್ ಸೂಕ್ಷ್ಮ ಜೀವಿ ಇಲ್ಲ ಅಂತಂದ್ರೆ ಈ ಸಸಿಗಳನ್ನೇನಾದ್ರೂ ಇತ್ತು ಅಂತಂದ್ರೆ ಹೆಚ್ಚಿನದಾಗಿ ಈಗ ತರಕಾರಿ ಬೆಳೆಗಳು ಅಥವಾ ಪ್ಲಾಂಟೇಷನ್ ಕ್ರಾಪ್ನ ಒಳಗಡೆ ಅದ್ದುಬಿಟ್ಟು ಒಂದು 1/2 ಗಂಟೆ ಕಾಲ ಇಟ್ಟು ಆಮೇಲೆ ದನ ಈ ಬಿತ್ತನೆಗೆ ಉಪಯೋಗಿಸಬಹುದು. ಈ ಬುಡದಲ್ಲಿಯೂ ಸಹ ಹಾಕಬಹುದು. ಹಾಕಿದ್ದೆ ಆಯ್ತು ಅಂದ್ರೆ ಇದರಿಂದ ಈ ರೋಗ ಹತೋಟಿ ಮಾಡೋದಕ್ಕಾದ್ರೆ ತಮ್ಗೆ ಹೇಳಿದ್ರೆ ಈ ಜಂತು ಹುಳುಗಳು ಒಂದ್ ಸ್ವಲ್ಪ ಜಾಸ್ತಿಯಾಗಿ ಹುಳುಗಳು ಈ ಕೃಷಿ ಬೆಳೆಯಲ್ಲೇ ಬರ್ತವೆ, ಆದ್ರೆ ಜಾಸ್ತಿಯಾಗಿ ಬರ್ತಾ ತರಕಾರಿ ಮತ್ತೆ ತೋಟ ಸೂಕ್ಷ್ಮಣಗಳನ್ನು ಸಹ ಉಪಯೋಗಿಸಬಹುದು. ಇದಲ್ಲದೆ ಉಪಯುಕ್ತ ಜೀವಿಗಳಾದ ಮತ್ತೆ ಬೇರೆ ಇದಾವೆ, ನಾನು ಮೊದಲ ಹೇಳು ಮಣ್ಣಿಗೆ ಬೆರೆಸೋದಾಗಬಹುದು, ಇಲ್ಲ ಅಂದ್ರೆ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ ಡಾಕ್ಟ್ರೆ. ಹಾ ಹೌದು ನೋಡಿ, ನಾವು ಸರ್ವೇ ಸಾಮಾನ್ಯವಾಗಿ ಈಗೆಲ್ಲ ಹೇಳ್ತೀವಿ, ಯಾಕಪ್ಪ ಅಂದ್ರೆ ಈ ಒಳ್ಳೆ ಗುಣಮಟ್ಟದಲ್ಲಿರ್ತಕ್ಕಂಥ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನ ಮತ್ತು ವಿಶೇಷವಾಗಿ ಶಿಲೀಂಧ್ರದ ಅಭಿವೃದ್ಧಿಗೆ ಬಹಳ ಬೇಕಾಗುತ್ತೆ. ಮತ್ತೆ ಒಂದು ಸಾಕಷ್ಟಕ್ಕಿಂತ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಹರಡಿಕೊಂಡು ರೋಗಾಣುಗಳು ಹತ್ರ ಬರೋದಕ್ಕೆ ಬಿಡೋದಿಲ್ಲ. ಸೋಸ್ತಕ್ಕಂತ ಈ ವಿಷ ವಸ್ತುಗಳು ಶಿಲೀಂಧ್ರಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳನ್ನ ಅವು ಹೌದು ಇಲ್ಲ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಸಹ ಎರಡನೇ ಕಂತು ಕೊಟ್ಟಿದ್ದೆ ಆಯ್ತು ಅಂದ್ರೆ ಈ ಸಾವಯವ ಗೊಬ್ಬರಗಳು ಅಲ್ಲಲ್ಲೇ ಬೆಳೆಸಿಕೊಂಡು ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡಿಬಿಟ್ಟು ಇದನ್ನ ತೊಡಸ್ಕೊಂಡು ಸಾವಯವ ಗೊಬ್ಬರ ಹಾಕಿದಾಗ ತಂತಾನೆ ಈ ಉಪಯೋಗಕಾರಿ ಶಿಲೀಂಧ್ರಗಳು ಬೆಳೀತವೆ. ಹೌದೌದು, ಅದು ಬೆಳೆದ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತ ತಮ್ಮನ್ನ ಇಷ್ಟೆಲ್ಲ ಕೇಳಿದೆ, ಒಳ್ಳೆಯ ಮಾಹಿತಿ ಮಾಡಿಕೊಟ್ರೆ ಡಾಕ್ಟ್ರೆ. 1-5 ಮೊಬೈಲ್ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 9-4-5. ಈಗ ಜೀವಸಾರ ಕುರಿತು ಮಾಹಿತಿ. ಉತ್ಪಾದನೆಯಲ್ಲಿ ಸ್ಥಿರ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಈ ಸಸ್ಯ ಸಂರಕ್ಷಣಾ ಔಷಧಿಗಳಾಗಬಹುದು, ಇವುಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗುವಂತ ಈ ಸಸ್ಯ ರೋಗಾಣುಗಳು ಇವತ್ತು ಹೆಚ್ಚಾಗಿದ್ದಾವೆ. ಕೀಟನಾಶಕಗಳಿಗೆ ನಿರೋಧ ಎಲ್ಲ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಸಾವಯವ ಕೃಷಿ ಒಂದು ಮುಖ್ಯವಾದಂತಹ ಪರಿಹಾರವಾಗಿದೆ ಆಗುತ್ತೆ. ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ನಡೆಸಿಕೊಂಡು ಬಂದಂತ ಈ ಸಾವಯವ ಕೃಷಿಯನ್ನ ಬೆಳೆದಂತ ಪದಾರ್ಥಗಳನ್ನು ತಿಂದು ಆರೋಗ್ಯ ಹಾನಿಯಾಗಿರುವಂತಹ ಗ್ರಾಹಕರು ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ. ಈ ಜೀವಸಾರವನ್ನ ನಾವು ಬಳಸ್ಕೋಬಹುದು. ಕೃಷಿ ತ್ಯಾಜ್ಯಗಳು, ಕಳೆಗಳು, ಹಸಲೆ ಅಂತ ಇನ್ನೊಂದಿಗೆ ಪಚನಗೊಳಿಸಿ ನಂತರ ಸೋಸಿ ಪಡೆದಂತ ಪೋಷಕಾಂಶಯುಕ್ತ ನೀರನ್ನೇ ಬೇಕಾದ ಹಲವಾರು ಸಸ್ಯ ಪ್ರಚೋದಕ ಪದಾರ್ಥಗಳು, ರೋಗ ನಿರೋಧಕ ಪದಾರ್ಥಗಳು, ಕೀಟ ನಿರೋಧಕ ಸಸ್ಯಗಳು ಇವುಗಳನ್ನ ಬೇರುಗಳ ಮೂಲಕ ಸುಲಭವಾಗಿ ಶೀಘ್ರವಾಗಿ ಪೋಷಕಾಂಶಗಳು ನಷ್ಟವಾಗ ಕರಗಿಸುವಂತ ಹಲವಾರು ವಿಧದ ಅಸಂಖ್ಯಾತ ಬಹು ಉಪಯೋಗಿ ಸೂಕ್ಷ್ಮಾಣು ಜೀವಿಗಳು ಇದಾವೆ. ನಾವು ಬೆಳೆಗಳಿಗೆ ಕೊಟ್ಟಾಗ ಅವು ತ್ವರಿತವಾಗಿ ಸ್ಪಂದಿಸುತ್ತವೆ. ಇಂತಹ ನೀರನ್ನ ಜೀರ ಕೂಡ ಬಹಳ ಮುಖ್ಯವಾದ್ದು. ಈ ಜೀವಸಾರ ಉತ್ಪಾದನಾ ಘಟಕ ಸಾವಯವ ಪದಾರ್ಥಗಳನ್ನು ಎಂಬುದಾಗಿ ನಾವು ಕರಿತೇವೆ. ಜೀವಸಾರ ಉತ್ಪಾದನಾ ಘಟಕವನ್ನು ಇಟ್ಟಿಗೆ ಜೀವಸಾರ ಉತ್ಪಾದನಾ ಘಟಕವನ್ನು ಲಭ್ಯವಿರುವಂತಹ ಸಾವಯವ ಪದಾರ್ಥಗಳು ಅಂದರೆ ಕೃಷಿ ತ್ಯಾಜ್ಯಗಳು ಮತ್ತು ಅವಶ್ಯಬಹುದು. ಮಧ್ಯಮ ಗಾತ್ರದ ಸ್ಥಾವರಕ್ಕೆ 10 ಅಡಿ ಉದ್ದ 5 ಅಡಿ ಅಗಲ ಅಂತ ಈ ತಳದ ಕೊನೆಯಲ್ಲಿ 5 ಸೆಂಟಿಮೀಟರ್ ವ್ಯಾಸದ ರಂಧ್ರವನ್ನು ಮಾಡಿ ರಂಧ್ರವನ್ನು ಅರ್ಧ ಹೊರಗಡೆ ಬರುವ ರೀತಿಯಲ್ಲಿ ಒಂದು ಕೊಳವೆಯನ್ನು ಜೋಡಿಸಿಕೊಳ್ಳಬೇಕು. ಜೀವಸಾರವನ್ನು ತಯಾರಿಸೋದಕ್ಕೆ ಆ ತೊಟ್ಟಿನಲ್ಲಿ ಸುಮಾರು 5,600 ಲೀಟರ್ ನೀರನ್ನು ನಾವು ಶೇಖರಣೆ ಮಾಡ್ಕೋಬಹುದಾಗಿರುತ್ತೆ. ಈ ಕತ್ತರಿಸಿದಂತಹ ಅಂದರೆ 2-4 ಸೆಂಟಿಮೀಟರ್ ಉದ್ದ ಇರುವಂತಹ ಎಲ್ಲ ತರಹದ ಕೃಷಿ ತ್ಯಾಜ್ಯಗಳು ನೀರನ್ನ ಸೇರಿಸಿ ಸುಮಾರು 3,000-4,000 ಲೀಟರ್ನಷ್ಟು ಇದಾಗುತ್ತೆ. ಇದನ್ನ ಜೀವಸಾರವನ್ನ ತೆಗೆದ ನಂತರ ಪುನಃ ಅಷ್ಟೇ ಪ್ರಮಾಣದ ನೀರನ್ನ ಸೇರಿಸಿ 1 ವಾರ ಕಾಂಪೋಸ್ಟ್ ಅನ್ನು ತಯಾರಿಸೋದಕ್ಕೆ ಉಪಯೋಗಿಸಬೇಕಾಗುತ್ತೆ. ಈ ರೀತಿಯಾಗಿ ಸಿದ್ಧಪಡಿಸಿದ ಜೀವಸಾರದಲ್ಲಿ ಗೀಗಿ ಪದಗಳನ್ನ ಬರೆಗಾಲಿಲೆ ಬಿಸಿಲಾಗ ನಡೆದರ ಬರೆಗಾಲಿಲೆ ಬಿಸಿಲು ನಡೆದು ನಾ ಸುಟ್ಟುಕೊಂಡೆನು ಕಾಲ ನಡೆದರ ಏನೂ ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ನೀರ ಎಷ್ಟು ಕುಡಿದಾರ ನನ್ನ ಉಷ್ಣ ಆರಲಿಲ್ಲ ಬರಗಾಲಿಲೆ ಬಿಸಿಲಾಗ ನಡೆದರ ಏನು ಆಗಲಿಲ್ಲ ಅನ್ನ ಉಂಡಿನ ಲೆಕ್ಕ 108 ಚೀಲ ತಾಳಲಿಲ್ಲ ತಗದನು ಬೆಳಕಿಗೆ ಅಳತಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಡೆದು ಏನು ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟ ಬಿಟ್ಟಾಯಿತು ಮಳಲಿ ಇಲ್ಲದ ಮಗನಿಗೆ ಹಳದೆ ನನ್ನ ಭಾಗ್ಯ ಕಡಿಮಿಲ್ಲ ಮುಕ್ತಿ ಮುಕ್ತಿ ಅಂತ ಹುಡುಕಿದ ರಂಗಿತು ಅಂದೇವಾಡಿಯ ಬಾಗಿಲ ಮಹಾಕವಿ ಗಳಿಂಗಳದಾಗ ನಡೆದು ನಡೆದು ನಾ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಗೀಗಿ ಭಕ್ತಿ ತನಲಿ ಪೂರ್ಣ ಇದ್ರ ಮುಕ್ತಿ ಸ್ಥಾನ ದೂರ ಇಲ್ಲ ಡಂಬಚಾರ ನಡೆದವ ತಪ್ಪಿಲರಣ್ಣ ಜಲದಾಶ ಬಿಟ್ಟವರಿಗೆ ಪರಮೇಶ್ವರ ಸೀತನ ಖರೆ ಆಶಾನೆಗೆ ಅನಿಸಿಕ ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಸಿದ್ದರಾಮನ ತಾಯಿ ತಂದೆ ಮುದ್ದಗೌಡ ಶುಕ್ಲದೇವಿ ಅಪ್ಪ ಸ್ವರ್ಣದಲ್ಲ